ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಕಿಸಾನ್ ವಾಣಿ ಗ್ರಾಮಾಂತರಂಗ. ವಾಣಿ ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ, ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕಡಿಮೆ ಖರ್ಚಿನಲ್ಲಿ ಜೈವಿಕ ಮತ್ತು ಸಸ್ಯಜನ್ಯ ಪೀಡನಾಶಕಗಳ ಮತ್ತು ಮೆಣಸಿನಕಾಯಿಯಲ್ಲಿ ಕಂಡುಬರುವ ಎಲೆ ಮುದುರುವ ರೋಗ ಕುರಿತು ಡಾಕ್ಟರ್ ಗೋವಿಂದಪ್ಪ MR ಅವರಿಂದ ಮಾಹಿತಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಗೋವಿಂದಪ್ಪ MR ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ಹಗರಿಯಲ್ಲಿ ಸಸ್ಯರೋಗಶಾಸ್ತ್ರದಲ್ಲಿ ವಿಜ್ಞಾನಿಯಾಗಿದ್ದು, ಈಗ ರೈತ ಬಾಂಧವರಿಗೆ ಮೊದಲ ಒಂದು ವಿಷಯ ಬಂದುಬಿಟ್ಟು ಜೈವಿಕ ಮತ್ತು ಸಸ್ಯಜನ್ಯ ಪೀಡನಾಶಕಗಳ ಬಳಕೆಯಿಂದ ಖರ್ಚು ಕಡಿಮೆ ಮಾಡ್ಬೋದು ಮತ್ತು ಸುಸ್ಥಿರ ಕೃಷಿಯ ಕಡೆಗೆ ನಾವು ಒಲವು ತೋರ್ಬೋದು. ಉದಾಹರಣೆಗೆ, ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರ್ತಕ್ಕಂಥ ಕೆಲವು ಭಾಗಗಳಲ್ಲಿ ಭತ್ತದ ಬೆಳೆ ಸುಮಾರು 30 ದಿನಗಳ ಹಂತದಲ್ಲಿದೆ. ಕೆಲವು ಭಾಗಗಳಲ್ಲಿ ಹಲವಾರು ತರಕಾರಿ ಬೆಳೆಯಾಗಿದ್ದು, ಉದಾಹರಣೆಗೆ ಟೊಮೆಟೊ ಇದೆ, ಬದನೆ ಇದೆ. ಈ ಬೆಳೆಗಳಲ್ಲಿ ಹಲವಾರು ರೋಗ ಮತ್ತು ರಸ ಇರುವ ಕೀಟಗಳ ಬಾಧೆ ಕಾಣಿಸಿಕೊಳ್ಳುತ್ತಿವೆ. ಉದಾಹರಣೆಗೆ, ಈಗ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಭತ್ತದಲ್ಲಿ ಬೆಂಕಿ ರೋಗ, ಬುಡಕೊಳೆ ರೋಗ ಇದೆ, ಆಮೇಲೆ ದುಂಡಾಣು ಹಂಗಾಮಾರಿ ರೋಗ ಇದೆ, ಹಸಿರು ದ್ವಾಮೆ ಅಂದರೆ ಇದು BPH ಅಂತಾರೆ, ಹಾಗೆ ಗ್ರೀನ್ ಹಾಪರ್ಸ್ ಅಂತಾರೆ. ಸೊ ಈ ರಸ ಇರುವ ಕೀಟಗಳ ಬಾಧೆನೂ ಸಹ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಉದಾಹರಣೆಗೆ, ಈ ಬೆಂಕಿ ರೋಗ ಸಾಮಾನ್ಯವಾಗಿ ಈ ಭತ್ತದಲ್ಲಿ ಹೆಚ್ಚಾಗಿ ನೀರನ್ನು ಉಳಿಸ್ಕೊಳ್ಳೋದ್ರಿಂದ, ಆ ಒಂದು ವಾತಾವರಣ ಅಂದರೆ ಹೆಚ್ಚಿನ ಹ್ಯುಮಿಡಿಟಿ ಆಗುವುದರಿಂದ ಈ ಬೆಂಕಿ ರೋಗದ ಮತ್ತು ಬುಡಕೊಳ ರೋಗದ ತೀವ್ರತೆ ಜಾಸ್ತಿ ಆಗ್ತದೆ. ಅದರಲ್ಲೂ ಮತ್ತು ರಸಹೀರ ಕೀಟಗಳ ಬಾಧೆನೂ ಸಹ ಹೆಚ್ಚಾಗಿರ್ತದೆ. ಇದು ಅಲ್ಲದೆ ಉದಾಹರಣೆಗೆ ಇನ್ನೊಂದು ಕ್ಷೇತ್ರಗಳಲ್ಲಿ ನೋಡಿದಾಗ ಟೊಮೆಟೊ ಬೆಳೆಯಲ್ಲಿ ಎಲೆ ಮುದುರು ರೋಗ ಮತ್ತು ರಸ ಇರುವ ಕೀಟೆ ಹಾಗೂ ಕಾಯಿಕೊರಕ ಹುಳು ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನೋಡಿ, ಈ ರೈತರು ಏನು ಮಾಡ್ತಾರೆ, ಈ ಪೀಡೆಗಳನ್ನು ಹಲವಾರು ರಾಸಾಯನಿಕ ಪೀಡನಾಶಕಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ, ಈ ರೋಗ ಮತ್ತು ಪೀಡೆ ಅಂದರೆ ಹುಳುಗಳನ್ನು ನಿಯಂತ್ರಣ ಮಾಡೋಕ್ಕೆ ರೈತರು ಸುಮಾರು 1 ಸಿಂಪರಣೆಗೆ 1,500 ರಿಂದ 2,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ, ಅಂದರೆ ಕೀಟನಾಶಕಗಳನ್ನು ಬಳಸೋಕ್ಕೆ. ಸೊ ಅಂದರೆ ಎಕರೆಗೆ 20-30 ಸಾವಿರ ರೂಪಾಯಿ ಎಕರೆ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ನಾವು ಈ ರೀತಿ ಯೋಚನೆ ಮಾಡಿದಾಗ, ಇಂಥ ಒಂದು ರಾಸಾಯನಿಕ ಕೀಟಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತಂದರೆ, ನಾವು ಜೈವಿಕ ಮತ್ತು ಸಸ್ಯಜನ್ಯ ಪೀಡನಾಶಕಗಳ ಬಳಕೆಯ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಉದಾಹರಣೆಗೆ, ಈಗ ಜೈವಿಕ ಪೀಡನಾಶಕ ಅಂದರೆ ಏನು? ಈಗ ಸಾಮಾನ್ಯವಾಗಿ ರೈತರಿಗೆ ಜೈವಿಕ ಪೀಡನಾಶಕಗಳ ಬಗ್ಗೆ ಮಾಹಿತಿ ಕೊಡೋದು ನಾವು ಈಗ ಅಗತ್ಯವಾಗಿದೆ. ಈ ಜೈವಿಕ ಪೀಡನಾಶಕ ಅಂದರೆ ಈಗ ನೈಸರ್ಗಿಕವಾಗಿ ದೊರೀತಾ ಇದ್ದಾವೆ. ಅದರಲ್ಲಿ ಉದಾಹರಣೆಗೆ ಒಂದು ಟ್ರೈಕೋಡರ್ಮಾ ಅಂತ ಇದ್ದೀವಿ, ಇನ್ನೊಂದು ಸ್ಯೂಡೋಮಾನಸ್ ಅಂತ ಇದೆ. ಸೊ ಇವೆರಡೂ ಸಹ ಜೈವಿಕ ಶಿಲೀಂದ್ರನಾಶಕಗಳು, ಅಂದರೆ ಶಿಲೀಂಧ್ರಗಳ ರೋಗಗಳ ಬಗ್ಗೆ, ಅಂದರೆ ಉದಾಹರಣೆ ಬೆಂಕಿ ರೋಗ ಬರ್ತೈತಿ, ಬುಡಕೊಳೆ ರೋಗ ಬರುತ್ತೆ, ಹಾಗೆ ಮತ್ತು ದುಂಡಾಣು ಹಂಗಾಮಾರಿ ರೋಗ ಬರ್ತಾ ಇದೆ. ಸೊ ಈ 3 ರೋಗಗಳಿಗೂ ಈ ಒಂದು ಜೈವಿಕ ಪೀಡನಾಶಕಗಳಾದ ಸ್ಯೂಡೋಮಾನಸ್ ಮತ್ತು ಟ್ರೈಕೋಡರ್ಮಾ ಇವು ಹೆಚ್ಚು ಉಪಕಾರಿ ಆಗ್ತಾ ಇದ್ದಾವೆ. ಸೊ ಈ ಸ್ಯೂಡೋಮಾನಸ್ ಜೈವಿಕ ಪೀಡನಾಶಕಗಳನ್ನು ನಾವು ಸಾಮಾನ್ಯವಾಗಿ 5 ಗ್ರಾಂ 1 ಲೀಟರ್ ಸಿಂಪರಣ ದ್ರಾವಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕು. ಈ ಸ್ಯೂಡೋಮಾನಸ್ ಅನ್ನೋದು ಇದು ಒಂದು ಬೆಳೆ ಪ್ರಚೋದಕ, ಹಾಗೂ ಇನ್ನೊಂದೇನಪ್ಪ ಅಂತಂದರೆ ಇದರಿಂದ ಬೆಳೆಯಲ್ಲಿ ಸುಮಾರು 2-3 ಬಾರಿ ಸಿಂಪರಣೆ ಮಾಡ್ಬೋದು. ಈ ಒಂದು ಸ್ಯೂಡೋಮಾನಸ್ ಮತ್ತು ಟ್ರೈಕೋಡರ್ಮಾ ಸಿಂಪರಣೆ ಮಾಡೋದ್ರಿಂದ ಖರ್ಚು ಈಗ ನಾವು ಎಕರೆಗೆ ಸುಮಾರು 500 ರೂಪಾಯಿಂದ 700 ರೂಪಾಯಿ ಖರ್ಚಾಗುತ್ತೆ. ಆದರೆ ಶಿಲೀಂಧ್ರನಾಶಕ ಬಳಸಿದರೆ ನಾವು 2,500-3,000 ರೂಪಾಯಿ ಬರೀ ಒಂದು ಸಿಂಪರಣೆ ಹೋಗ್ತದೆ. ಅಂದರೆ ಅಲ್ಲಿ 500 ರೂಪಾಯಿ ಜೈವಿಕ ಪೀಡನಾಶಕ ಬಳಕೆಯಿಂದ, ಅದೇ ನೀವು ರಾಸಾಯನಿಕ ಶಿಲೀಂಧ್ರನಾಶಕ ಅಂತಂದರೆ ಸುಮಾರು 1,000-1,500 ರೂಪಾಯಿವರೆಗೂ ಹೋಗ್ತದೆ. ಉಳಿದಂತೆ ಈಗ ರಸಹೀರ ಕೀಟಗಳಿಗೆ ನಿವಾರಣೆ ಮಾಡಬೇಕು ಅಂದರೆ ನಾವು ಹೆಚ್ಚಿಗೆ ಅಸಿಪೇಟ್ ಸಿಂಪರಣೆ ಮಾಡ್ತೀವಿ, ಕ್ಲೋರೋಫೈರಿಫಾಸ್ ಮಾಡ್ತಾರೆ, ಆಮೇಲೆ ಬಫ್ರೊಫೆಸಿನ್ ಮಾಡ್ತಾರೆ, ಓಷನ್

ರೈತ ಬಾಂಧವರೇ, ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕಡಿಮೆ ಖರ್ಚಿನಲ್ಲಿ ಜೈವಿಕ ಹಾಗೂ ಸಸ್ಯಜನ್ಯ ಪೀಡನಾಶಕಗಳ ಮತ್ತು ಮೆಣಸಿನಕಾಯಿಯಲ್ಲಿ ಕಂಡುಬರುವ ಎಲೆ ಮುದುರುವ ರೋಗ ಕುರಿತು ಡಾಕ್ಟರ್ ಗೋವಿಂದಪ್ಪ ಎಂಆರ್ ಅವರಿಂದ ಮಾಹಿತಿ ಜೊತೆಗೆ ಕೃಷಿ ಗೀತೆಗಳನ್ನು ಕೇಳಿದ್ರಿ. ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮಿಶ್ರ ಬೆಳೆ ಬೇಸಾಯ ಕುರಿತು ಕೊಪ್ಪಳ ತಾಲೂಕು ಚಿಲಕಬುಕಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಶರಣವ್ವ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿಯಿಂದ ಮುದ್ದೆ ಮತ್ತು ಗಂಜಿ ತಯಾರಿಸುವ ವಿಧಾನ. ಭಾಗವಹಿಸುವ ತಜ್ಞರು ಡಾಕ್ಟರ್ ಅನುಪಮ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ನಮಸ್ಕಾರ ಡಾಕ್ಟರ್ ಅನುಪಮ ಅವರೇ. ನಮಸ್ಕಾರ ಸರ್. ಹೇಳಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ರಾಗಿಯಿಂದ ಮುದ್ದೆ ಮತ್ತು ಗಂಜಿಯನ್ನ ತಯಾರಿಸತಕ್ಕಂತ ವಿಧಾನ ಮತ್ತು ರಾಗಿ ಮತ್ತು ಗಂಜಿಯ ಮಹತ್ವದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿಕೊಡಿ. ಮೊದಲನೇದಾಗಿ ರಾಗಿ ಮುದ್ದೆ ತಯಾರಿಸುವ ಬಗ್ಗೆ, ವಿಧಾನದ ಬಗ್ಗೆ ತಿಳಿಸಿಕೊಡಿ. ರಾಗಿ ಪುರಾತನ ಕಾಲದಿಂದಲೂ ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿ ಹೋಗಿರುವಂತಹ ಒಂದು ಆಹಾರ ಧಾನ್ಯ. ರಾಗಿಯನ್ನು ಉಂಬುವನು ನಿರೋಗಿಯಾಗಿರುತ್ತಿಹನು. ರಾಗಿಯು ಭೋಗಿಗಳಿಗಲ್ಲ, ಬಡವರಿಗಾಗಿ ಬೆಳೆದಿರುವುದು ಕವಿ ಸರ್ವಜ್ಞನು ಬಹಳ ಪ್ರಸ್ತುತವಾಗಿ ಹೇಳಿದ್ದಾನೆ. ಇಂದಿಗೂ ಕೂಡ ಅದು ಅತ್ಯಂತ ಪ್ರಸ್ತುತವಾಗಿದೆ. ರಾಗಿಯು ಹುಲಸಾಗಿ ಬೆಳೆದು ಎಲ್ಲರಿಗೂ ಪ್ರಿಯವಾದ ಆಹಾರವಾಗಿದೆ. ಇಂಥ ರಾಗಿಯನ್ನು ನಿತ್ಯದ ಆಹಾರದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳಾದ ಬೊಜ್ಜು, ಹೃದಯ ರೋಗ, ಸಕ್ಕರೆ ಕಾಯಿಲೆ ಇತ್ಯಾದಿಗಳಿಂದ ನಾವು ದೂರವಿರಬಹುದಾಗಿದೆ. ಪೋಯೇಸಿಯೇ ಸಸ್ಯ ಕುಟುಂಬಕ್ಕೆ ಸೇರಿದ ರಾಗಿಯ ವೈಜ್ಞಾನಿಕ ಹೆಸರು ಎಲ್ಲುಸಿನ್ ಕುರಕಾನ ಎಂಬುದಾಗಿದೆ. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಅರೆ ಉಷ್ಣವಲಯದ ಪ್ರದೇಶಗಳಲ್ಲಿ ರಾಗಿಯನ್ನು ವ್ಯಾಪಕವಾಗಿ ಬೆಳೆಯಲಾಗ್ತಾ ಇದೆ. ರಾಗಿ ಮುದ್ದೆಗೆ ಬಂದ್ರೆ, ಮುದ್ದಿ ನಿದ್ದಿ ಲಬ್ಧಿ ಸರಿ ಇದ್ದರೆ ನೀ ಎಲ್ಲಿಂದ ಎಲ್ಲಿಗೆದ್ದಿ ಎಂಬ ನಾಣ್ಣುಡಿ ಇದೆ. ಅಂದ್ರೆ ಸರಿಯಾದ ಆಹಾರ, ನೆಮ್ಮದಿಯ ನಿದ್ರೆ ಮತ್ತು ಕಾಲಕಾಲಕ್ಕೆ ಸರಿಯಾಗಿ ಮಲವಿಸರ್ಜನೆಯಾಗುತ್ತಿರುವಿಕೆ, ಇವು ಮನುಷ್ಯನ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ನಾವೀಗ ರಾಗಿ ಮುದ್ದೆಯನ್ನೇ ಕುರಿತು ಸ್ವಲ್ಪ ಅವಲೋಕಿಸೋಣ. ರಾಗಿ ಮುದ್ದೆಯು ದಕ್ಷಿಣ ಕರ್ನಾಟಕ ಭಾಗದ ಜನರ ಜನಪ್ರಿಯ ಆಹಾರ. ಉತ್ತರ ಕರ್ನಾಟಕದಲ್ಲಿ ಹೇರಳವಾಗಿ ಜೋಳ ಬೆಳೆಯುವುದರಿಂದ ಜನರ ಪ್ರಮುಖ ಆಹಾರ ಜೋಳವಾಗಿದೆ. ಆದರೆ ಜೋಳ ತಿನ್ನುವವರು ರಾಗಿಯನ್ನು, ರಾಗಿ ತಿನ್ನುವವರು ಜೋಳವನ್ನು ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳುವುದು ಆಹಾರ ವೈವಿಧ್ಯವನ್ನು ಸಾಧಿಸಲು ಅತಿ ಅವಶ್ಯಕ. ಏಕೆಂದರೆ ಆಹಾರ ವೈವಿಧ್ಯವು ಮನುಷ್ಯನ ಆರೋಗ್ಯ ಕಾಪಾಡಲಿಕ್ಕೆ ಅತಿ ಮುಖ್ಯ. ದೀರ್ಘಕಾಲದವರೆಗೆ ಬರೀ ಬಿಳಿಯಕ್ಕಿ ಅಂದ್ರೆ ನೆಲ್ಲಕ್ಕಿ ಅನ್ನ ಮತ್ತು ಗೋಧಿ ಅಥವಾ ಮೈದಾ, ಇದರ ಚಪಾತಿ ಮತ್ತು ಪೂರಿ ಇತ್ಯಾದಿಗಳನ್ನು ತಿನ್ನುವುದರಿಂದ ದೇಹವು ಬಹುಬೇಗ ಕಾಯಿಲೆಗಳಿಗೆ ತುತ್ತಾಗ್ತದೆ. ಸರ್ವಜ್ಞ ಕವಿಯ ವಚನದಲ್ಲೇ ಹೇಳುವುದಾದ್ರೆ, ಅಕ್ಕಿಯನ್ನು ತಿಂಬುವನು ಹಕ್ಕಿ ಅಂತಾಗುವನು, ಸಿಕ್ಕು ರೋಗದಲ್ಲಿ ವೈದ್ಯನಿಗೆ ರೊಕ್ಕವನ್ನಿಕ್ಕುತ್ತಲಿರುವ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಹೇಳಿದಾನೆ. ಅದೇ ನಾವು ಮಿಲೆಟ್ಗಳಿಗೆ ಬಂದಾಗ, ಮಿಲೆಟ್ ಅಂದ್ರೆ ಕಿರುಧಾನ್ಯಗಳು, ರಾಗಿ, ನವಣೆ, ಸಜ್ಜೆ ಇತ್ಯಾದಿಗಳು. ಅದೇ ನವಣೆಯನ್ನು ಕುರಿತು ಸರ್ವಜ್ಞ ಹೇಳಿರೋದೇನಂದ್ರೆ, ನವಣೆಯನ್ನು ಉಂಬುವನು ಹವಣಾಗಿ ಇರುತ್ತಿಹನು, ಬವಣೆಗಳಿಗವನು ಒಳಬೀಳ ನೀ ಮಾತು ಠವಣೆಯಲ್ಲೆಂದ ಸರ್ವಜ್ಞ. ಠವಣೆ ಅಂದ್ರೆ ಉಡಾಫೆ, ಉಡಾಫೆ ಮಾತಲ್ಲ ಇದು, ನಿಜ ಅಂತ ಹೇಳಿದ್ದಾನೆ ಸರ್ವಜ್ಞ. ಜೋಳ ಮತ್ತು ನವಣೆಗಳ ಜೊತೆಗೆ ಸ್ವಲ್ಪ ಹೆಚ್ಚು ಕಬ್ಬಿಣಾಂಶವಿರುವ ರಾಗಿಯನ್ನು ನಿತ್ಯ ಜೀವನದಲ್ಲಿ ಬಳಸುವುದು ಆರೋಗ್ಯ ಕಾಪಾಡುವಂತಹ ಒಂದು ಮಹತ್ವದ ಕ್ರಮವಾಗಿದೆ. ನಾನೀಗ ರಾಗಿ ಮುದ್ದೆ, ಗಂಜಿ ಮತ್ತು ಮಾಲ್ಟ್ ಮಾಡುವ ವಿಧಾನಗಳನ್ನು ವಿವರಿಸಲಿಕ್ಕೆ ಇಲ್ಲಿ ಬಯಸುತ್ತೇನೆ. ರಾಗಿಯಲ್ಲಿರುವ ಪ್ರಮುಖ ಪೋಷಕಾಂಶವೆಂದರೆ ಅದು ಶರ್ಕರ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್. ಇದು ರಾಗಿಯಲ್ಲಿ ಸ್ಟಾರ್ಚ್ ಆಗಿರುತ್ತದೆ. ಸ್ಟಾರ್ಚ್ ಅಂದ್ರೆ ಏನಿಲ್ಲ, ಇಲ್ಲ. ಕಪ್ಪು ಕವಚದ ಒಳಗಿನ ಬಿಳಿಯ ಹಿಟ್ಟು, ಅದಕ್ಕೆ ಸ್ಟಾರ್ಚ್ ಅಂತ ಹೇಳ್ತೀವಿ. ರಾಗಿ ಹಿಟ್ಟು, ಜೋಳದ ಹಿಟ್ಟು, ನವಣೆ ಹಿಟ್ಟು, ಎಲ್ಲಾ ಹಿಟ್ಟುಗಳಿಗೆ ಅವು ಏನಿಲ್ಲ, ಅವು ಕಾರ್ಬೋಹೈಡ್ರೇಟ್ನ ಪ್ರಮುಖ ಪೋಷಕಾಂಶಗಳ ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್, ಇನ್ವಿಸಿಬಲ್ ಫ್ಯಾಟ್ ಅಂತ ಹೇಳ್ತೀವಿ, ಈ ಕೊಬ್ಬಿನಂಶ, ಕೆಲವು ವಿಟಮಿನ್ಗಳು ಮತ್ತು ಮಿನರಲ್ಗಳು, ಮಿನರಲ್ ಮತ್ತೆ ಟ್ರೇಸ್ ಎಲಿಮೆಂಟ್ಸ್ ಅವುಗಳನ್ನ ಒಳಗೊಂಡಿರ್ತವೆ. ಈ ಬಿಳಿಯ ಹಿಟ್ಟನ್ನ ನೀರಿನೊಂದಿಗೆ ಸೇರಿಸಿ ಕುದಿಸಿದಾಗ ಅದರಲ್ಲಿ ಜಿಲಾಟಿನೈಸೇಷನ್ ಎಂಬ ಪ್ರಕ್ರಿಯೆ ನಡೆದು ಅದು ಪಾರದರ್ಶಕ ಅಥವಾ ಅರೆ ಪಾರದರ್ಶಕವಾಗಿ ಬದಲಾಗುತ್ತದೆ ಮತ್ತು ಅಂಟಂಟ್ ಆಗುತ್ತದೆ. ಇದೇ ತತ್ವವೇ ಮುದ್ದೆ, ಗಂಜಿ ಮತ್ತು ಮಾಲ್ಟ್ ಮಾಡಲಿಕ್ಕೆ ಪ್ರಮುಖ ಆಧಾರವಾಗಿದೆ. ಈ ತತ್ವ ಏನಂದ್ರೆ ಅದು ಜಿಲಾಟಿನೈಸ್ ಆಗಬೇಕು. ಚೆನ್ನಾಗಿ ಜಿಲಾಟಿನೈಸೇಷನ್ ಆದಾಗ ನಾವು ಏನ್ ಹೇಳ್ತೀವಿ, ಚೆನ್ನಾಗಿ ಬೆಂದಿದೆ ಅಂತ ಹೇಳ್ತೀವಿ. ಅದು ಜಿಲಾಟಿನೈಸೇಷನ್ ಅಂದ್ರೆ ನಾರ್ಮಲಿ ಸ್ಟಾರ್ಚ್ ಏನಿರುತ್ತೆ ಯಾವುದೇ ಹಿಟ್ಟುಗಳಾಗಲಿ ನೀರಿನಲ್ಲಿ ಕರಗೋದಿಲ್ಲ, ಆದರೆ ನೀರಿನಲ್ಲಿ ಬೆರೆಸಿ ಅವುಗಳನ್ನು ಕುದಿಸಿದಾಗ, ಉಷ್ಣತೆಗೆ ಒಳಪಡಿಸಿದಾಗ ಈ ಜಿಲಾಟಿನೈಸೇಷನ್ ಪ್ರಕ್ರಿಯೆಯಿಂದ ಅವು ಒಂದುಗೂಡಿ ಅರೆ ಪಾರದರ್ಶಕ ಅಥವಾ ಪಾರದರ್ಶಕವಾಗಿ ಬದಲಾಗಿ ಅಂಟಂಟ್ ಆಗುವ ಪ್ರಕ್ರಿಯೆಗೆ ನಾವು ಜಿಲಾಟಿನೈಸೇಷನ್ ಅಂತ ವೈಜ್ಞಾನಿಕವಾಗಿ ಹೇಳಲಾಗ್ತಾ ಇದೆ. ಈಗ ರಾಗಿ ಮುದ್ದೆಗೆ ಬಂದ್ರೆ, ಮುದ್ದೆ ಒಂದು ಅತ್ಯಂತ ಜನಪ್ರಿಯ ಆಹಾರ ದಕ್ಷಿಣ ಕರ್ನಾಟಕದಲ್ಲಿ, ಆದರೆ ಉತ್ತರ ಕರ್ನಾಟಕದಲ್ಲಿ ಅದರ ಜನಪ್ರಿಯತೆ ಸ್ವಲ್ಪ ಕಡಿಮೆನೆ. ಮತ್ತು ಈಗೀಗ ಬೇರೆ ಆಹಾರ ವೈವಿಧ್ಯತೆಯನ್ನು ಹೆಚ್ಚಿಸಬೇಕು ಅಂತ ಅನೇಕ ಜನರು ಬಯಸ್ತಾ ಇರೋದ್ರಿಂದ ರಾಗಿಯನ್ನು ಕೂಡ ಅನೇಕರು ತಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಈಗ ಒಂದು ಮಾತಿದೆ, ಮುದ್ದೆಯಂತಹ ಊಟವಿಲ್ಲ, ಸಿದ್ದಪ್ಪನಂತ ದೇವರಿಲ್ಲ ಅಂತ ಒಂದು ಮಾತಿದೆ. ಅಂದ್ರೆ ಮುದ್ದೆ ಊಟವನ್ನು ಮಾಡಿದಾಗ ಹೊಟ್ಟೆ ತುಂಬುವುದು, ಬಾಯಿ ರುಚಿಯನ್ನು ಅನುಭವಿಸುವುದು, ಅದರ ಪರಿಮಳ ಮೂಗಿಗೆ ಆಹ್ಲಾದವನ್ನು ಉಂಟು ಮಾಡುವುದು, ಹಾಗೆಯೇ ಮನಸ್ಸಿಗೆ ಮುದ ಮತ್ತು ನೆಮ್ಮದಿ ಲಭಿಸಿ ದೇಹ ತಣಿಯುವುದು. ಮುದ್ದೆಯು ಹೆಚ್ಚು ಸಟೈಟಿ ವ್ಯಾಲ್ಯೂ ಅಂದ್ರೆ ವ್ಯಾಲ್ಯೂ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಹೊಂದಿದೆ. ಹಾಗಂದ್ರೆ ಹೊಟ್ಟೆ ತುಂಬಿದ ಅನುಭವವನ್ನು ಹೆಚ್ಚಾಗಿ ಕೊಡ್ತದೆ ಅಂತ. ಬಂಡಿ ತಿಂಡಿ ತಿಂದ್ರೂ ಉಂಡಹಾಗಲ್ಲ ಅನ್ನೋದು ಇನ್ನೊಂದು ಮಾತಿದೆ. ಹಾಗೇನೆ ಈ ಮುದ್ದೆ ಏನೇ ತಿಂಡಿ ತಿಂದ್ರೂ ನಾವು ಮುದ್ದೆ ಊಟಕ್ಕೆ ಸರಿಸಮ ಅಲ್ಲ ಅಂತ ಹೇಳ್ತಾರೆ. ಮುದ್ದೆಯು ಬಡವರಿಗಷ್ಟೇ ಅಲ್ಲ, ಶ್ರೀಮಂತರ ಆಹಾರವಾಗಿಯೂ ಕೂಡ ಪ್ರಚಲಿತದಲ್ಲಿದೆ. ನಮ್ಮ ಮೈಸೂರು ಮಹಾರಾಜರಿಗೆ ಮುದ್ದೆಯು ಬಹಳ ಪ್ರಿಯವಾದ ಆಹಾರವಾಗಿತ್ತಂತೆ. ರಾಗಿ ಮುದ್ದೆಯೊಂದಿಗೆ ವಿಧ ವಿಧವಾದ ವ್ಯಂಜನಗಳಿದ್ದರೆ ಊಟವು ಬಲು ಸೊಗಸು. ತರಕಾರಿಯ ಗಟ್ಟಿ ಸಾರು, ಹುರುಳಿ ಕಟ್ಟಿನ ಸಾರು, ಬಸ್ಸಾರು, ಮಸ್ಸೊಪ್ಪು, ಮೂಲಂಗಿಯ ತದ್ದು ಮುದ್ದೆ, ಮೆಂತೆ ಚಟ್ನಿ, ತುಪ್ಪ ಮುದ್ದೆ, ಕಾಳಿನ ಪಲ್ಯ, ವಿಧ ವಿಧ ಚಟ್ನಿಗಳು, ಉಪ್ಪಿನಕಾಯಿಗಳು ಮತ್ತು ಹಪ್ಪಳ ಸಂಡಿಗೆಗಳು ಮುದ್ದೆಯೊಂದಿಗೆ ಒಳ್ಳೆಯ ಜೊತೆ ಕೊಡುತ್ತವೆ. ನೋಡಿ ಮೇಡಮ್, ಇಲ್ಲಿವರೆಗೆ ತಾವು ಈ ಒಂದು ಮುದ್ದೆಯ ಮಹತ್ವ ಏನು, ಮುದ್ದೆ ಯಾವ ರೀತಿ ನಮಗೆ ರುಚಿಕರವಾಗಿರತಕ್ಕಂತ ವಿಷಯವನ್ನ ತಿಳಿಸಿದ್ರಿ. ಈಗ ಹೇಳಿ, ಮುದ್ದೆಯನ್ನ ಮಾಡುವುದಾದ್ರೆ ನೀರು ಮತ್ತು ಹಿಟ್ಟಿನ ಪ್ರಮಾಣ, ಈ ಭಾಗದಲ್ಲಿ ಏನ್ ಮಾಡ್ತಾರೆ, ಕೆಲವೊಂದಿಷ್ಟು ಮಹಿಳೆಯರು ಮುದ್ದೆಯನ್ನ ಮಾಡುವಾಗ ಕುದಿ ನೀರಿನಲ್ಲಿ ಹಿಟ್ಟು ಹಾಕ್ತಾರೆ ಅಥವಾ ಹಿಟ್ಟನ್ನ ಮುಂಚಿತವಾಗಿ ನೀರಲ್ಲಿ ಕಲಸಿ ಆಮೇಲೆ ಹಾಕ್ತಿರ್ತಾರೆ, ಹೀಗೆಲ್ಲ ಮಾಡ್ತಾ ಗಂಟು ಗಂಟು ಆಗ್ಬಿಡತ್ತೆ, ಈ ಸರಿಯಾದ ವಿಧಾನ ತಿಳಿಸ್ಕೊಡಿ ಸ್ವಲ್ಪ. ಅನಾದಿ ಕಾಲದಿಂದಲೂ ಕುದಿಯುವ ನೀರಿಗೆ ರಾಗಿ ಹಿಟ್ಟನ್ನು ಬೆರೆಸಿ ಅದನ್ನ ಮುದ್ದೆ ಕೋಲಿನಿಂದ ಗಂಟಿಲ್ಲದಂತೆ ಚೆನ್ನಾಗಿ ಬೆರೆಸಿ ಚೆನ್ನಾಗಿ ಬೇಯಿಸಿ ಕಲ್ಲಿನ ಮೇಲೆ ಸುರಿದು ಬಿಸಿ ಇರುವಾಗಲೇ ಕೈಗೆ ತಣ್ಣೀರು ಅದ್ದಿಕೊಂಡು ಮುದ್ದೆ ಕಟ್ಟುವುದು ಒಂದು ಅತ್ಯಂತ ಚತುರವಾದ ಕಲೆ. ಇದಕ್ಕೆ ಹೆಚ್ಚು ನೈಪುಣ್ಯ ಬೇಕಾಗ್ತದೆ. ಅಂದ್ರೆ ಇದನ್ನ ಟ್ರೆಡಿಷನಲಿ ಸಾಂಪ್ರದಾಯಿಕವಾಗಿ ಮಾಡುವವರು ಅತ್ಯಂತ ಚೆನ್ನಾಗಿ ಮಾಡ್ತಾರೆ, ಆದರೆ ಹೊಸದಾಗಿ ಕಲಿಯುವವರು ಮತ್ತೆ ಮುದ್ದೆ ಊಟದ ಅಭ್ಯಾಸವಿಲ್ಲದವರು ಇದನ್ನ ಸುಲಭವಾಗಿ ಹೇಗೆ ಮಾಡಬಹುದು ಅಂದ್ರೆ, ಒಂದು ಲೋಟ ರಾಗಿ ಹಿಟ್ಟಿಗೆ ಅದೇ ಲೋಟದಲ್ಲಿ ಎರಡು ಅಳತೆ ನೀರನ್ನು ತೆಗೆದುಕೊಳ್ಬೇಕು. ಒಂದು ಲೋಟ ನೀರನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಒಂದು ಚಿಟಿಕೆ ರಾಗಿ ಹಿಟ್ಟನ್ನು ಸೇರಿಸಬೇಕು. ಇನ್ನೊಂದು ಲೋಟ ನೀರನ್ನ ಅಂದ್ರೆ ತಣ್ಣೀರನ್ನ ಮತ್ತೆ ರಾಗಿ ಹಿಟ್ಟನ್ನ ಚೆನ್ನಾಗಿ ಗಂಟಿಲ್ಲದಂತೆ ಒಂದು ಬಟ್ಲಿನಲ್ಲಿ ಕಲಸಿ, ಒಂದು ಲೋಟ ನೀರಿಗೆ ಚಿಟಿಕೆ ರಾಗಿ ಹಿಟ್ಟು ಹಾಕಿರ್ತೀವಲ್ಲ ಆ ನೀರಿಗೆ ಬೆರೆಸ್ತಾ ಕೈ ಬಿಡದಂತೆ ಕೈಯಾಡಿಸ್ತಾ ಇರಬೇಕು. ಮಧ್ಯದಲ್ಲಿ ನಿಲ್ಲಿಸಿಬಿಟ್ರೆ ಗಂಟು ಗಂಟು ಆಗ್ಬಿಡುತ್ತೆ. ಹಾಗೆ ಕುದಿಯುತ್ತಿರುವ ನೀರಿಗೆ ಬೆರೆಸುತ್ತಾ ಕೈ ಬಿಡದಂತೆ ಕೈಯಾಡಿಸುತ್ತಾ ಇರಬೇಕು. ಸ್ವಲ್ಪ ಅದರ ಬಣ್ಣ ಬದಲಾಗಿ ಅರೆ ಪಾರದರ್ಶಕವಾಗುತ್ತಿದ್ದಂತೆಯೇ ಅದು ಬೇಯುತ್ತಾ ಇರುವಾಗ ಒಂದು ಚೆನ್ನಾಗಿ ಮುಚ್ಚಳ ಮುಚ್ಚಿ ಚೆನ್ನಾಗಿ 5 ನಿಮಿಷಗಳ ಕಾಲ ಬೇಯಲು ಬಿಡಬೇಕು. ನಂತರ ಅದನ್ನ ಹಾಗೆ ಒಲೆ ಉರಿಯನ್ನ ಆಫ್ ಮಾಡಿ ಅಂದ್ರೆ ಸ್ಟೌವ್ ಆಫ್ ಮಾಡಿ ಮತ್ತೆ ಒಂದು 2 ನಿಮಿಷಗಳ ಕಾಲ ಹಾಗೆ ಬಿಡಬೇಕು, ಮಾಗೋದಕ್ಕೆ ಬಿಡಬೇಕು. ಮಾಗುವುದು ಅಂದ್ರೆ ಅದು ಚೆನ್ನಾಗಿ ಇನ್ನಷ್ಟು ಒಳಗೇನೆ ಆ ಹೀಟ್ಗೆನೆ ಅದು ಚೆನ್ನಾಗಿ ಮಾಗುತ್ತೆ. ಮಾಗಿದ ಮೇಲೆ ಅದನ್ನು ತೆಗೆದು ಒಂದು ಬಟ್ಲಿಗೆ ಹಾಕಿ ಕೈಯಿಂದ ದುಂಡಗಿನ ಉಂಡೆ ಮಾಡಿ ಬಿಸಿ ಇರುವಾಗಲೇ ತುಪ್ಪದೊಂದಿಗೆ ಊಟದ ತಟ್ಟೆಗೆ ಬಡಿಸಬೇಕು. ಕೆಲವರು ಮುದ್ದೆ ಮಾಡುವಾಗಲೂ ಉಪ್ಪು ಸೇರಿಸ್ಕೋತಾರೆ, ಆದರೆ ಸಾಂಪ್ರದಾಯಿಕವಾಗಿ ಮುದ್ದೆ ಮಾಡುವವರು ಉಪ್ಪು ಸೇರಿಸೋದಿಲ್ಲ. ನಾರ್ಮಲಿ ಯಾರಿಗಾದ್ರೂ ಬೇಕು ಅನ್ಸಿದ್ರೆ ಉಪ್ಪನ್ನ ಮುದ್ದೆ ಮಾಡ್ತಾ ಇರುವಾಗಲೇ ಸೇರಿಸ್ಕೋಬಹುದು ಸ್ವಲ್ಪ ಮಟ್ಟಿಗೆ ಉಪ್ಪನ್ನ. ಹಾಗೆಯೇ ನಾವು ಇದು ಮುದ್ದೆ ಮಾಡುವಂತಹ ವಿಧಾನ, ಸುಲಭವಾಗಿ ಮುದ್ದೆಯನ್ನ ಈ ರೀತಿಯಾಗಿ ಮಾಡ್ಕೋಬಹುದು. ಈಗ ನಾವು ಹೇಳಿದ್ರೆ ಮುದ್ದೆಯನ್ನ ಮಾಡಿ ಬಿಸಿ ಬಿಸಿಯಾಗಿ ತಿನ್ಬೇಕಂತಕ್ಕಂತ ವಿಚಾರವನ್ನ, ಮುದ್ದೆಯನ್ನ ಕೆಲವೊಮ್ಮೆ ನಾವು ನೋಡ್ತಾ ಇರ್ತೀವಿ, ಮುದ್ದೆ ಮಾಡಿ 1 ತಾಸು 2 ತಾಸು 3 ತಾಸು ಆಗಿರುತ್ತೆ, ಆದ್ರೂ ಆ ಮುದ್ದೆ ಬಿಸಿ ಬಿಸಿಯಾಗಿನೇ ಇರುತ್ತೆ. ಇದಕ್ಕೆಲ್ಲ ಯಾವ ರೀತಿ ಅದನ್ನ ಬಿಸಿಯಾಗಿ ಇಡಬಹುದು ಮುದ್ದೆಯನ್ನ? ಮುದ್ದೆ ಬೇಗ ಆರೋದಿಲ್ಲ, ಅದು ಬಿಸಿಯಾಗಿ ಅಂದ್ರೆ ಕ್ಯಾಸರೋಲ್ಗಳಲ್ಲಿ ಹಾಕಿಟ್ಟಾಗ ಬಿಸಿ ಇಡಬಹುದು, ಅಥವಾ ಮುದ್ದೆಯನ್ನ ಮತ್ತೊಂದ್ಸಲ ಇಡ್ಲಿ ಬೇಯಿಸಿದಂತೆ ಇನ್ನೊಂದ್ಸಲ ಬೇಯಿಸಿ ಬಿಸಿ ಮುದ್ದೆ ಬೇಕು ಅನ್ನೋರಿಗೆ. ಅನೇಕರು ಮುದ್ದೆ ಆಹಾರವನ್ನೇ ದಿನನಿತ್ಯದ ಆಹಾರದಲ್ಲಿ ಬಳಸುವಂತವರು ತಣ್ಣಗಿನ ಮುದ್ದೆಯನ್ನು ಬಹಳ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇದನ್ನ ಬಿಸಿಯಾಗಿದ್ದಾಗ ಊಟ ಮಾಡಿದ್ರೆ ಒಳ್ಳೇದು. ತಣ್ಣಗಾದ್ರೂ ಏನು ತೊಂದರೆ ಇಲ್ಲ. ಮುದ್ದೆ ಅದೇ ಸಟೈಟಿ ವ್ಯಾಲ್ಯೂ ಹೆಚ್ಚಿಗೆ ಅಂತ ಹೇಳಿದ್ನಲ್ಲ, ಅಂದ್ರೆ ವ್ಯಾಲ್ಯೂ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಅಂದ್ರೆ ಹೊಟ್ಟೆ ತುಂಬಿದ ಅನುಭವವನ್ನ ಇದು ಚೆನ್ನಾಗಿ ಕೊಡ್ತದೆ. ಹಾಗಾಗಿ ಬಿಸಿ ಇರ್ಲಿ ಆರಿರ್ಲಿ ಅದನ್ನ ಮುದ್ದೆಯನ್ನ ಊಟ ಮಾಡಬಹುದು. ಬೇಸಿಗೆಯಲ್ಲಿ ಬಿಸಿಯಾಗಿ ಹೆಚ್ಚು ಬಿಸಿ ಆಹಾರವನ್ನ ಸೇವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಟೈಮ್ನಲ್ಲಿ ನಾವು ತಣ್ಣಗಿರೋ ಮುದ್ದೆಯನ್ನೇ ಊಟ ಮಾಡಬಹುದು. ಹೇಗೆ ಮುದ್ದೆಯನ್ನ ಮುಂಜಾನೆ ಮಾಡಿದ್ರೆ ಸಾಯಂಕಾಲವರೆಗೆ ಇಡಬಹುದು ಅಂತೀರಾ ತಾವು? ಹೇಗೆ ಇಡಬಹುದು ಸರ್, ಬೆಳಗ್ಗೆ ಮಾಡಿದ್ದ ಮುದ್ದೆಯನ್ನ ರಾತ್ರಿ ಊಟಕ್ಕೂ ಬಳಸಬಹುದು, ಅದೇನು ತೊಂದರೆ ಇಲ್ಲ. ಹೌದು, ಮಕ್ಕಳಿಗೆಲ್ಲ ಗಂಜಿಯನ್ನ ಮಾಡ್ತಾರೆ, ರಾಗಿ ಗಂಜಿ ಕೊಡಬೇಕು ಮಕ್ಕಳಿಗೆ ಅಂತ ಹೇಳಿ. ಇದರ ಒಂದು ವಿಶಿಷ್ಟತೆ ಹೇಳಿ, ರಾಗಿ ಗಂಜಿಯ ವೈಶಿಷ್ಟ್ಯತೆ ಮತ್ತು ಯಾವ ರೀತಿ ಗಂಜಿಯನ್ನ ಮಾಡಬೇಕು, ನೀರಿನ ಪ್ರಮಾಣ ಎಷ್ಟು ಹಾಕ್ಬೇಕು ಅಂತೇಳಿ. ರಾಗಿ ಗಂಜಿ ಮತ್ತು ರಾಗಿ ಮಾಲ್ಟ್ ಇವೆರಡೂ ಬೇರೆ ಬೇರೆ, ಎರಡೂ ಗಂಜಿ ರೂಪದಲ್ಲೇ ನಾವು ಸೇವಿಸ್ತೀವಿ. ಆದ್ರೆ ರಾಗಿ ಗಂಜಿ ಅಂದ್ರೆ ರಾಗಿ ಹಿಟ್ಟನ್ನ ನೇರವಾಗಿ ಬಳಸ್ತೀವಿ. ರಾಗಿ ಮಾಲ್ಟ್ ಅಂದ್ರೆ ಮೊಳಕೆಯೊಡಿಸಿದ ರಾಗಿಯನ್ನ, ಅದರ ವಿಧಾನವನ್ನ ನಾ ಹೇಳ್ತೀನಿ ಮುಂದೆ. ರಾಗಿ ಗಂಜಿಯನ್ನ ನೋಡೋಣ. ಈಗ ಒಂದು ದೊಡ್ಡ ಲೋಟ ನೀರನ್ನು ಕುದಿಯಲಿಕ್ಕೆ ಇಡಬೇಕು. ಬೇರೆ ಒಂದು ಬಟ್ಟಲಿನಲ್ಲಿ ಒಂದು ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನ ಗಂಟಿಲ್ಲದಂತೆ ಸ್ವಲ್ಪವೇ ನೀರಿನಲ್ಲಿ ಕರಳಿಸಿ ಅದನ್ನ ಕುದಿತಾ ಇರೋ ನೀರಿಗೆ ಬೆರೆಸಬೇಕು. ಚೆನ್ನಾಗಿ ಬೆರೆಸಿ ಕಂಟಿನ್ಯೂಸ್ ಕೈಯಾಡಿಸ್ತಾ ಇರಬೇಕು. ಅದರ ಬಣ್ಣ ಬದಲಾಗಿ ಮತ್ತೆ ಉಕ್ಕು ಬರ್ತದೆ. ಉಕ್ಕು ಬರುವಂತಾದಾಗ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಸೇರಿಸಿ ಮಾಗಲಿಕ್ಕೆ ಮುಚ್ಚಿಡಬೇಕು. ಅವಾಗ ಏನಾಗುತ್ತೆ, ಚೆನ್ನಾಗಿ ಜಿಲಾಟಿನೈಸೇಷನ್ ಪ್ರಕ್ರಿಯೆ ನಡೆದು ಬಿಸಿ ಗಂಜಿ ತಯಾರಾಗ್ತದೆ. ಈ ಬಿಸಿ ಗಂಜಿಯನ್ನ ಬಿಸಿ ಇರುವಾಗಲೇ ಸೇವಿಸೋದು ಅತ್ಯುತ್ತಮ. ತಣ್ಣಗಾದ್ಮೇಲೂ ಕೂಡ ಗಂಜಿಯನ್ನ ಕುಡಿಬಹುದು, ಅದು ಏನು ತೊಂದರೆ ಇಲ್ಲ. ಬಿಸಿ ಗಂಜಿ ಬಿಸಿ ಇರುವಾಗಲೇ ಹಾಲು ಮತ್ತು ಮೊಸರು ಸೇರಿಸಿ ಉಪ್ಪು ಉಪ್ಪಿನಕಾಯಿ ಅಥವಾ ಬೇರೆ ವ್ಯಂಜನಗಳೊಂದಿಗೆ ಗಂಜಿಯನ್ನ ಸೇವಿಸಬಹುದು. ಏನಿಲ್ಲ ಅಂದ್ರೂ ಗಂಜಿಯನ್ನ ಹಾಗೇನೆ ಕುಡಿಬಹುದು. ರೋಗಿಗಳಿಗೆ ಬಹಳ ಸೂಕ್ತವಾದಂತಹ ಆಹಾರ ಗಂಜಿ. ನೇರವಾಗಿ ರಾಗಿ ಹಿಟ್ಟಿನಿಂದ ಗಂಜಿ ಮಾಡೋದು, ಹಾಲು ಮೊಸರು ಬೆರೆಸಿ ರೋಗಿಗಳಿಗೆ ಕೊಟ್ರೆ ಅನೇಕ ಕಾಯಿಲೆಗಳಿಗೆ ಗಂಜಿ ಪಥ್ಯಾಹಾರವಾಗಿ ಬಳಸಲಾಗ್ತಾ ಇದೆ. ಗಂಜಿಯನ್ನ ರಾಗಿ ಗಂಜಿ ಇರಬಹುದು, ಜೋಳ, ನವಣೆ, ಸಜ್ಜೆ, ಎಲ್ಲಾ ಕಿರುಧಾನ್ಯಗಳ ಹಿಟ್ಟನ್ನು ಕೂಡ ನಾವು ಗಂಜಿಯನ್ನ ಮಾಡಬಹುದು. ಬರೀ ರಾಗಿ ಗಂಜಿ ಒಂದೇ ಅಂತಲ್ಲ. ರಾಗಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತೆ ಐರನ್ ಇರೋದ್ರಿಂದ, ಈ ಮಿನರಲ್ಸ್ ಹೆಚ್ಚು ಇರೋದ್ರಿಂದ, ಮತ್ತೆ ಮಾಲ್ಟ್ ಮಾಡೋದ್ರಿಂದ ನಾವು ರಾಗಿಯ ಪೋಷಕಾಂಶಗಳ ಮೌಲ್ಯವನ್ನ ಹೆಚ್ಚಿಸಬಹುದು. ಹೇಗೆ ಅಂದ್ರೆ, ಮಾಲ್ಟ್ ಅಂದ್ರೆ ರಾಗಿಯನ್ನ ರಾತ್ರಿ ಇಡೀ ನೆನೆಸಬೇಕು. ನೆನೆಸಿ ಬೆಳಗ್ಗೆ ನೀರು ಸೋಸಿ ತೆಗೆದು ಒಂದು ಸ್ವಚ್ಛವಾದ ತೆಳುವಾದ ಬಟ್ಟೆಯಲ್ಲಿ ಕಟ್ಟಿಡಬೇಕು. ಹೀಗೆ ಕಟ್ಟಿಟ್ಟ ಮೇಲೆ ಎರಡು ದಿನಗಳೊಳಗೆ ರಾಗಿ ಮೊಳಕೆ ಒಡಿತವೆ. ಈ ಮೊಳಕೆ ಒಡೆದ ರಾಗಿಯನ್ನ ಚೆನ್ನಾಗಿ ನೆರಳಿನಲ್ಲೇ ಒಣಗಿಸ್ಬೇಕು, ಬಿಸಿಲಿಗೆ ಹಾಕಬಾರ್ದು. ನೆರಳಿನಲ್ಲಿ ಒಣಗಿಸಿ ಆದ್ಮೇಲೆ ಚೆನ್ನಾಗಿ ಘಮ್ ಎನ್ನುವಂತೆ ಹುರಿಬೇಕು. ಹುರಿದು ಹಿಟ್ಟು ಮಾಡಿ ಇಟ್ಕೋಬೇಕು. ಇದು ಶಿಶು ಆಹಾರಕ್ಕಾದ್ರೆ ಈ ಹಿಟ್ಟನ್ನ ಒಂದು ತೆಳು ಬಟ್ಟೆಯಲ್ಲಿ ಸೋಸಿ ಇಟ್ಕೋಬೇಕು. ಅವಾಗ ಕಪ್ಪು ಕವಚ ಇರ್ತದಲ್ಲ ರಾಗಿದು, ಆ ಕಪ್ಪು ಕವಚ ಮೇಲೆ ಉಳಿಯುತ್ತೆ ಬಟ್ಟೆ ಮೇಲೆ, ಅದನ್ನ ತೆಗೆದು